ಕೆಲವೊಮ್ಮೆ ಜೀವನದಲ್ಲಿ ಕಂಡ ಕನಸು ನನಸಾಗೋದಕ್ಕೆ ಸಮಯ ಬೇಕು, ಹಾಗೆ ತಾಯಿಯಾಗುವ ಕನಸು ಕೂಡ. ವರ್ಷಾನುಗಟ್ಟಲೆ ಪ್ರಯತ್ನ, ಆಸ್ಪತ್ರೆ ಸುತ್ತಾಟ, ಪ್ರಾರ್ಥನೆ ಮತ್ತು ಮನಸ್ಸಲ್ಲೊಂದು ಪ್ರಶ್ನೆ, ನನಗೆ ಯಾಕೆ ಹಿಂಗೆ ಅಂತ. ಚಿಂತೆ ಬೇಡ, ನಮಗೆ ನಿಮ್ಮ ಭಾವನೆ ಅರ್ಥ ಆಗುತ್ತೆ, ನಿಮ್ಮ ನೋವು ತಿಳಿಯುತ್ತೆ, ನಿಮ್ಮ ಸಮಸ್ಯೆಗೆ ಪರಿಹಾರವೂ ಇದೆ. ವಿಶ್ವದಲ್ಲೇ ಅತ್ಯಂತ ಯಶಸ್ವಿ ಟೆಸ್ಟ್ ಟು ಬೇಬಿ ಸೆಂಟರ್ ಆಗಿರುವ ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್ 5,000 ಹೆಚ್ಚು ಟೆಸ್ಟ್ ಟು ಬೇಬಿ ಜನನಕ್ಕೆ ಸಾಕ್ಷಿಯಾಗಿದೆ. ನೀವು ಕೂಡ ಒಮ್ಮೆ ಖಂಡಿತ ಭೇಟಿ ಕೊಡಿ ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್, ಮೊರಾಜಿಪೇಟ್ ಸೇವಾ ಸದನ ಶಾಲೆ ಎದುರುಗಡೆ, ಸೋಲಾಪುರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7444775500. ಕೇಳಿ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿದ್ರೆ ನಿನ್ನ ಡೇಟಾ ತಕ್ಷಣ ಕದೊಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ ಗೆ ಸೇರಿ ಹಿಡಿಸ್ತಾರೆ. 4,44,000 ತೋರಿಸ್ತಾರೆ. ನಿನ್ನ ದೂದಿದಾದ ಹಣ ಕಸಿದು ಕೊಳಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಂ ಸಹಾಯವಾಣಿ 1930 ನೆನಪಿನಲ್ಲಿಡಿ. SBI ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ಎಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಯ ಭೀಮಾ ಸಖಿ ಯೋಜನೆ, ಇದು ಕೊಡುತ್ತೆ LIC ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ರೈತ ಬಾಂಧವರೇ, ಈಗ ಸರಣಿ ಮೇಘ ಸಂದೇಶದ 740 ಸಂಚಿಕೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ಚಂಡಮಾರುತದ ರುದ್ರ ನರ್ತನವನ್ನ ನಾವು ನೋಡಿದಂತಹ ವಾರ ಅಂತ ಹೇಳಿ ಹೇಳಬಹುದು. ದಿತ್ವ ಅನ್ನುವಂತಹ ಚಂಡಮಾರುತ ಪ್ರಳಯಾಂತಕವಾಗಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದಂತಹ ವಾರ. ನಮ್ಮ ದೇಶದ 3 ಇದರ ಆಟೋಟೋಪವನ್ನ ನಾವು ನೋಡಿದೀವಿ. ತಮಿಳುನಾಡು, ಆಂಧ್ರಪ್ರದೇಶ, ಪುದುಚೇರಿ ಮತ್ತೆ ಕೇರಳದ ಕೆಲವು ಭಾಗಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಚಂಡಮಾರುತ ಸಾಕಷ್ಟು ಮಳೆಯನ್ನು ಸುರಿಸಿ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿತು. ಅದಕ್ಕೂ ಹೆಚ್ಚಾಗಿ ಪಕ್ಕದ ದ್ವೀಪ ರಾಷ್ಟ್ರವಾದಂತಹ ಶ್ರೀಲಂಕಾದೊಳಗ ಇದರ ಆಟಾಟೋಪದ ಮೇರೆ ಮೀರಿತು ಅಂತ ಹೇಳಿ ಹೇಳಬಹುದು. ಈ ಚಂಡಮಾರುತದ ಆರ್ಭಟ ಎಷ್ಟಿತ್ತು ಅಂತಂದ್ರೆ ಇಡೀ ಶ್ರೀಲಂಕಾದೊಳಗೆಲ್ಲ ನೀರು ತುಂಬಿಕೊಂಡ್ಬಿಡ್ತು. ಇದರಿಂದಾಗಿ ಒಂದು ನೈಸರ್ಗಿಕ ವಿಕೋಪ ಈ ಪರಿದಿರ್ತದ ಅನ್ನೋದನ್ನ ಅದನ್ನ ನೋಡೋ ಮೇಲೆ ಗೊತ್ತಾಗುವಂತಹದ್ದು. ಚಂಡಮಾರುತದ ಪ್ರಭಾವದಿಂದಾಗಿ ಸುಮಾರು 20,00,000 ಜನರು ನಿರ್ವಸಿತರಾಗಿದ್ದಾರೆ. ಇವತ್ತ ಮನೆ ಮಠಗಳನ್ನ ಕಳ್ಕೊಂಡು ಅವರ ಜೀವನ ದಯನೀಯವಾಗಿರುವಂತಹದ್ದನ್ನ ನೋಡ್ತಾ ಇದ್ದೀವಿ. 100 ಜೀವಗಳನ್ನ ಇದು ಚಂಡಮಾರುತ ಬಲಿ ತೆಗೆದುಕೊಳ್ತು. ಎಲ್ಲಿ ತನ್ನ ಪರಿಸ್ಥಿತಿ ಹೋಗಿದೆ ಅಂತಂದ್ರೆ ಶ್ರೀಲಂಕಾವನ್ನ ಈಗ ಮತ್ತೆ ಮರು ನಿರ್ಮಾಣ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ. ಅಲ್ಲಿನ ಸರ್ಕಾರಕ್ಕದ ಸಹಾಯಕ್ಕಾಗಿ ನಮ್ಮ ದೇಶ ಕೂಡ ಸಹಾಯ ಹಸ್ತ ಚಾಚಿ ಅವರಿಗೆ ಸಹಾಯ ನೀಡಿದೆ. ಅದರ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳು, ಆಮೇಲೆ ವಿಶ್ವಸಂಸ್ಥೆ ಶ್ರೀಲಂಕಾದ ಮರು ನಿರ್ಮಾಣಕ್ಕೆ ಸಹಕಾರ ನೀಡ್ತಾ ಇದ್ದವು. ನೈಸರ್ಗಿಕ ವಿಪತ್ತು ಈ ರೀತಿಯಾದಂತಹ ಘೋರ ಪರಿಣಾಮಗಳನ್ನ ನಮ್ಮಿಂದ ತರ್ತಾ ಇದೆ. ಅದಕ್ಕೆಲ್ಲ ತಮಗೆ ಗೊತ್ತು, ಯಾಕೆ ಇಂಥ ಒಂದು ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ, ಪ್ರಕೃತಿ ಯಾಕೆ ಈ ರೀತಿ ಕ್ರುದ್ಧವಾಗಿದೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿದ್ರೆ ನಮ್ಮ ಮುಂದೆ ನಿಲ್ಲುವಂತಹದ್ದು ಏನಪ್ಪಾ ಅಂತಂದ್ರೆ ಮನುಷ್ಯನ ಅನೈಸರ್ಗಿಕ ಕೆಲಸಗಳು. ಅದರಿಂದಾಗಿ ಇವತ್ತು ಜಾಗತಿಕ ತಾಪಮಾನ ಹೆಚ್ಚಾಗಿ ಇಂಥ ಪ್ರಕೃತಿ ವಿಕೋಪಗಳು ಮೇಲಿನ ಮೇಲೆ ಆಗ್ತಾ ಇರುವುದನ್ನ ನಮ್ಮ ವಿಜ್ಞಾನಿಗಳು ಎಚ್ಚರಿಸ್ತಾ ಇದ್ದಾರೆ. ಅದಕ್ಕೆ ಈ ಕುರಿತಾಗಿ ನಾವು ಬಹಳಷ್ಟು ಎಚ್ಚರಿರಬೇಕು. ಮತ್ತು ಈ ಒಂದು ಜಾಗತಿಕ ತಾಪಮಾನ ಹೆಚ್ಚಾಗಬಾರದು ಅಂತಂದ್ರೆ ಅದರೊಳಗೆ ವೈಯಕ್ತಿಕವಾಗಿ ನಮ್ಮ ಪಾತ್ರ ಬಹಳ ದೊಡ್ಡದಿದೆ. ಅದರ ಜೊತೆಗೆ ಸಾಮೂಹಿಕವಾಗಿ ಕೂಡ ನಾವು ಕ್ರಿಯಾಶೀಲರಾಗಬೇಕಾಗ್ತದೆ. ಒಂದು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ ಅಲ್ಲಿ ಒಂದು ಸುದ್ದಿಯನ್ನ ನಾವು ನೋಡಿದೀವಿ. ಏನಪ್ಪಾ ಅಂತಂದ್ರ, ಶ್ರೀಲಂಕಾದೊಳಗ ಇಷ್ಟು ಘೋರವಾದಂತಹ ಒಂದು ಅನಾಹುತ ಆಗಬೇಕು ಅಂತಂದ್ರ ಅಲ್ಲಿ ಸರಿಯಾಗಿ ತಯಾರಿ ಇರಲಿಲ್ಲ ಅನ್ನುವಂಥದ್ದು. ಅಂದ್ರ ಈ ಚಂಡಮಾರುತದ ಬಗ್ಗೆ ಸರಿಯಾದಂತಹ ಒಂದು ಮಾಹಿತಿಯನ್ನ ಅಧಿಕಾರಿಗಳು ಜನರಿಗೆ ನೀಡಿರಲಿಲ್ಲ. ಅದರ ಜೊತೆಗೆ ಈ ಒಂದು ಮುನ್ಸೂಚನೆಯನ್ನ ಕೊಡೋದರಲ್ಲಿ ಕೂಡ ಅವರಿಗೆ ಸರಿಯಾದಂತಹ ಒಂದು ವ್ಯವಸ್ಥೆ ಆಗಲಿಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದಕ್ಕೆ ಈ ವಿಚಾರವಾಗಿ ನಾವು ಬಹಳಷ್ಟು ಹೆಮ್ಮೆ ಪಡಬೇಕು ನಮ್ಮ ಭಾರತೀಯ ಹವಾಮಾನ ಇಲಾಖೆ ಬಗ್ಗೆ. ಯಾಕಪ್ಪ ಅಂತಂದ್ರೆ, ಒಂದು ಚಂಡಮಾರುತ ಇರಬಹುದು ಅಥವಾ ಯಾವುದೇ ವಾತಾವರಣದ ಸನ್ನಿವೇಶ ಇರಬಹುದು, ಇವತ್ತಿನ ದಿವಸ ಭಾರತೀಯ ಹವಾಮಾನ ಇಲಾಖೆ ನಮಗೆ ಅತ್ಯದ್ಭುತವಾದಂತಹ ಉತ್ಕೃಷ್ಟವಾದಂತಹ ಒಂದು ಮಾಹಿತಿಯನ್ನ ನೀಡ್ತಾ ಇದೆ. ಆ ಮೂಲಕವಾಗಿ ಕರಾರುವಾಕಾದಂತಹ ನಿಖರವಾದಂತಹ ಒಂದು ಮಾಹಿತಿಯಿಂದ ಇವತ್ತು ಎಷ್ಟೇ ಪ್ರಬಲವಾದಂತಹ ಒಂದು ಚಂಡಮಾರುತ ಬರಲಿ, ನಾವು ಅದನ್ನ ಎದುರಿಸುವುದಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ಳೋದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇದೆ. ಪುನರ್ವಸತಿ ಕಲ್ಪಿಸುವುದಕ್ಕೂ ಕೂಡ ವ್ಯವಸ್ಥೆ ಇದೆ. ಮತ್ತ ಆ ಒಂದು ಚಂಡಮಾರುತದ ಪರಿಣಾಮಗಳನ್ನ ಶೂನ್ಯಕ್ಕೆ ಇಳಿಸುವಲ್ಲಿ ಕೂಡ ನಾವು ಸಬಲರಾಗಿದ್ದೇವೆ ಅನ್ನುವಂತಹ ಮಾತು ನಮಗೆ ಬಹಳ ಹೆಮ್ಮೆ ತರುವಂತದ್ದು. ಕಳೆದ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ವಿ, ಚಂಡಮಾರುತ ಬಂತು ಅಂತಂದ್ರೆ ಸಾವಿರಾರು ಜನರು ನಿರ್ವಸಿತರಾಗ್ತಾ ಇದ್ರು, ಲಕ್ಷಾಂತರ ಜನ ನಿರ್ವಸಿತರಾಗ್ತಾ ಇದ್ರು, ನೂರಾರು ಜೀವಗಳು ಹೋಗ್ತಾ ಇದ್ವು. ಆದ್ರೆ ಈಗಿನ ಪರಿಸ್ಥಿತಿಯಲ್ಲ, ಒಂದೇ ಒಂದು ಜೀವಕ್ಕೆ ಕೂಡ ಹಾನಿಯಾಗದಂತಹ ಒಂದು ವ್ಯವಸ್ಥೆಯನ್ನ ಇವತ್ತು ನಮ್ಮ ಭಾರತೀಯ ಹವಾಮಾನ ಇಲಾಖೆ ನೀಡುವಂತಹ ಮುನ್ಸೂಚನೆಯನ್ನ ಅವಲಂಬಿಸಿದೆ. ಮತ್ತ ಆ ಒಂದು ಮುನ್ಸೂಚನೆಯಿಂದಾಗಿ ಇವತ್ತು ನಮ್ಮ ನಷ್ಟ ಏನದ ಅದು ಶೂನ್ಯದ ಪ್ರಮಾಣಕ್ಕೆ ಇಳಿದಿದೆ ಅನ್ನುವಂಥದ್ದೇ ಒಂದು ದೊಡ್ಡ ಮಾತು. ಅದಕ್ಕೆ ನಾವು ಈ ಸಂದರ್ಭದೊಳಗೆ ನಮ್ಮ ಇಲಾಖೆಗೆ ಧನ್ಯವಾದಗಳನ್ನು ಹೇಳಬೇಕು. ದೇಶದ ಜನರ ಜೀವನದೊಳಗೆ ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ರೈತರ ಬೆಂಗಾವಲಿಗೆ ನಿಂತು ಮುನ್ಸೂಚನೆಯನ್ನು ನೀಡ್ತಾ ಇಲ್ಲಿವರೆಗೆ ಸಾಕಷ್ಟು ದೇಶ ಕಟ್ಟುವಂತಹ ಒಂದು ಕೆಲಸವನ್ನ ಇಲಾಖೆ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಬೇಕು. ಆತ್ಮೀಯರೇ, ಕಳೆದ ವಾರ ನಾವು ವಿಶ್ವ ಮಣ್ಣಿನ ದಿನವನ್ನ ಆಚರಣೆ ಮಾಡಿದ್ವಿ, ಮಣ್ಣಿನ ಆರೋಗ್ಯದ ದಿನವನ್ನ ಆಚರಣೆ ಮಾಡಿದ್ವಿ, ಡಿಸೆಂಬರ್ 5 ನಮ್ಮ ರೈತರಿಗೆ ಈ ದಿನಾಚರಣೆ ಪ್ರತಿ ದಿವಸ ನೆನಪಿರಬೇಕು ಮತ್ತು ಪ್ರತಿ ದಿವಸ ಇದನ್ನ ಆಚರಣೆ ಮಾಡಬೇಕು. ಮಣ್ಣಿನ ಆರೋಗ್ಯ ಇವತ್ತ ಬಹಳ ಮುಖ್ಯವಾದಂಥದ್ದು. ಮಣ್ಣು ಇದ್ದರೆ ನಮ್ಮ ಜೀವನ ಇರ್ತದ, ಮಣ್ಣು ಇಲ್ಲ ಅಂತಂದ್ರ ನಮ್ಮದಷ್ಟೇ ಅಲ್ಲ ಇಡೀ ಜೀವಸಂಕುಲದ ಜೀವ ಅಪಾಯಕ್ಕೆ ಸಿಲುಕಿಕೊಳ್ತದ. ಅಂತ ಒಂದು ಪರಿಸ್ಥಿತಿಯನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಅದಕ್ಕೆ ಈ ನಿಟ್ಟಿನೊಳಗ ನಮ್ಮ ರೈತರು ಸಾಧ್ಯ ಆದಷ್ಟು ನಿಸರ್ಗ ಪ್ರೇಮಿಯಾದಂಥ ನೈಸರ್ಗಿಕ ನೀತಿ ನಿಯಮಗಳಿಗೆ ಹೊಂದಾಣಿಕೆಯಾಗುವಂತಹ ಒಂದು ಕೃಷಿಯನ್ನ ಮಾಡ್ಕೋತ ಈ ಹಿಂದೆ ನಾವೇನು ತಪ್ಪು ಮಾಡಿವಿ, ರಾಸಾಯನಿಕಗಳನ್ನ ಬಳಸಿ, ರಾಸಾಯನಿಕಗಳನ್ನ ಒಂದು ಮಿತಿಯೊಳಗೆ ನಾವು ಬಳಸಿದ್ರ ತೊಂದರೆ ಇಲ್ಲ, ಒಂದು ಶಿಫಾರಸು ಮಾಡಿದ ಪ್ರಮಾಣದೊಳಗ ವಿಜ್ಞಾನಿಗಳ ಸಹಕಾರದ ಜೊತೆಗೆ ನಾವು ಬಳಸಿದ್ರ ತಪ್ಪಿಲ್ಲ. ಆದ್ರೆ ಅದೇ ಒಂದು ಪ್ರಮುಖವಾಗಿ ನಮ್ಮ ಒಂದು ಪ್ರಮಾಣಗಳನ್ನ ಮೀರಿ ನಾವು ಬಳಸಿದ್ದೆ ಆದ್ರೆ ಏನೇನು ಅನಾಹುತಗಳಾಗಬಹುದು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಪಾಠಗಳನ್ನ ಕಲ್ತಿದ್ದೀವಿ. ಅದಕ್ಕಾಗಿ ಸಾಧ್ಯ ಆದಷ್ಟು ನಾವು ಸಾವಯವ ಕೃಷಿಯಾಗ್ಲಿ, ನೈಸರ್ಗಿಕ ಕೃಷಿಯಾಗ್ಲಿ, ನಿಸರ್ಗ ಸ್ನೇಹಿ ಕೃಷಿಯಾಗ್ಲಿ, ಇವುಗಳ ಕಡೆ ಒತ್ತು ಕೊಟ್ಟು ಅವುಗಳನ್ನ ನಮ್ಮ ಜೀವನದೊಳಗ ಅಳವಡಿಸಿಕೊಳ್ಳೋದಕ್ಕ ಪ್ರಯತ್ನ ಮಾಡಬೇಕು. ಮಣ್ಣಿನ ಒಂದು ಆರೋಗ್ಯ ಏನದ ಅದು ಎಲ್ಲರಿಗೆ ಮೂಲವಾಗಿ ಬೇಕಾದಂತಹ ಒಂದು ವರ. ಮಣ್ಣಿನ ಆರೋಗ್ಯ ಚಲೋ ಇತ್ತು ಅಂತಂದ್ರ ಇಡೀ ಜೀವ ಸಂಕುಲದ ಆರೋಗ್ಯ ಚಲೋ ಇರ್ತದ. ಅದಕ್ಕೆ ಆತ್ಮೀಯರೆ, ತಾವು ಈ ನಿಟ್ಟಿನೊಳಗ ಯಾವತ್ತೂ ಒಂದು ಹೆಜ್ಜೆ ಮುಂದ ಇಡ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಮಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನ ತಾವು ತಿಳ್ಕೊಬೇಕು ಅಂತಂದ್ರ ಸಾಕಷ್ಟು ಇವತ್ತಿನ ದಿವಸ ಮಾಹಿತಿಯನ್ನ ನೀಡುವಂತಹ ತಜ್ಞರು ನಮಗ ಸಿಗ್ತಾರ. ನಮ್ಮ ಸುತ್ತಮುತ್ತಲು ಸಂಸ್ಥೆಗಳದಾವ, ಕೃಷಿ ಸಂಸ್ಥೆಗಳದಾವ, ಕೃಷಿ ವಿಶ್ವವಿದ್ಯಾಲಯ ಇರಬಹುದು, ಕೃಷಿ ಕಾಲೇಜುಗಳು ಇರಬಹುದು, ಕೃಷಿ ಸಂಶೋಧನಾ ಕೇಂದ್ರಗಳಿರಬಹುದು. ಅಲ್ಲಿ ತಾವು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಿದ್ರೆ ಕಾಲಕಾಲಕ್ಕೆ ಬೇಕಾದಂತಹ ಒಂದು ಮಾಹಿತಿಯನ್ನು ನೀಡಿ ಯಾವ ರೀತಿ ನಮ್ಮ ಮಣ್ಣನ್ನ ನಾವು ಸಂರಕ್ಷಣೆ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಅವರು ತಮಗೆ ಮಾಹಿತಿ ನೀಡೇ ನೀಡ್ತಾರ. ಅಂತ ಒಂದು ಮಾಹಿತಿಯನ್ನ ತಾವು ತಮ್ಮ ಜಮೀನಿನೊಳಗ ಅಳವಡಿಸಿದ್ರೆ ಅದರಿಂದ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಅದ. ಮಣ್ಣಿನ ಉತ್ಕೃಷ್ಟತೆ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೇ ಅದ. ಇವತ್ತ ಆ ಮಣ್ಣಿನ ಆರೋಗ್ಯ, ವಿಶೇಷವಾಗಿ ನಮ್ಮ ಹೊಲದ ಆರೋಗ್ಯ ನಮ್ಮ ಕೈಯೊಳಗದ. ಅದನ್ನ ನಾವು ನಮ್ಮ ವೈಯಕ್ತಿಕವಾಗಿ ಆಸಕ್ತಿ ತಗೊಂಡು ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ನಾವು ನಮ್ಮ ಪ್ರಯತ್ನಗಳನ್ನ ತುರುಸಿನಿಂದ ಇನ್ನೂ ಹೆಚ್ಚಿಗೆ ಮಾಡಬೇಕಾಗಿದೆ. ವಿಶೇಷವಾಗಿ ಹೇಳಬೇಕು ಅಂತಂದ್ರ ಏನು ಮಣ್ಣಿನೊಳಗ ಕಾರ್ಬನ್ ಕಡಿಮೆ ಆಗಿದೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ತಜ್ಞರು. ಅದರ ಬಗ್ಗೆ ನಾವು ವಿಶೇಷವಾದಂತಹ ಒಂದು ಕಾಳಜಿಯನ್ನ ವಹಿಸಬೇಕು. ಕಾರ್ಬನ್ ಯಾಕೆ ಕಡಿಮೆ ಆಗಿದೆ, ಸಾವಯವ ಇಂಗಾಲ ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಸಾವಯವ ಪದಾರ್ಥಗಳನ್ನ ನಾವು ಭೂಮಿಗೆ ಸೇರಿಸುವುದನ್ನ ಬಿಟ್ಟಿವಿ. ಹಸಿರೆಲೆ ಗೊಬ್ಬರ ಇರಬಹುದು, ಸಗಣಿ ಗೊಬ್ಬರ ಇರಬಹುದು, ಸಾವಯವ ಗೊಬ್ಬರಗಳಿರಬಹುದು, ಹಿಂಗ ಏನು ನಮಗ ಕೃತಕವಲ್ಲದ ನಿಸರ್ಗ ಸ್ನೇಹಿಯಾದಂತಹ ಏನು ಗೊಬ್ಬರಗಳಿರ್ತಾವ ಅವುಗಳನ್ನ ನಾವು ಭೂಮಿಗೆ ಸೇರಿಸೋದನ್ನ ಮರಿತಾ ಇದ್ದೀವಿ, ರಾಸಾಯನಿಕಗಳ ಮೇಲೆ ಬಹಳಷ್ಟು ಅವಲಂಬನೆ ಆಗ್ತಾ ಇದ್ದೀವಿ ಅನ್ನುವಂತ ಏನ್ ವಿಚಾರದ ಅದರ ಕಡೆ ನಾವು ಹೆಚ್ಚಿಗೆ ಗಮನವನ್ನ ಕೊಡಬೇಕಾಗಿದೆ. ಸಾಕಷ್ಟು ಬದಲಾವಣೆ ಆಗ್ಯದ ಇಲ್ಲಂತಲ್ಲ, ಹಿಂದಿನ ಕೆಲವು ವರ್ಷಗಳಿಗೆ ಹೋಲಿಸಿದ್ರೆ ಈಗ ಸಾವಯವ ಕೃಷಿ ಬಗ್ಗೆ, ನೈಸರ್ಗಿಕ ಕೃಷಿ ಬಗ್ಗೆ ನಮ್ಮ ರೈತರ ಒಂದು ಆಸಕ್ತಿ ಬೆಳೀತಾ ಇದೆ. ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸಾವಯವ ಸಂಘಟನೆಗಳಾಗ್ತಾ ಇದ್ದಾವೆ, ಆಂದೋಲನಗಳಾಗಿದ್ದಾವೆ. ನಮ್ಮ ರೈತರು ನಿಧಾನವಾಗಿ ಸಾವಯವಕ್ಕೆ ಒಗ್ಗಿಕೊಳ್ತಾ ಇದ್ದಾರೆ ಅನ್ನುವಂತ ಮಾತು ಒಂದು ಕಡೆ ಸಂತೋಷ ಕೊಡುವಂತಹದ್ದು. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಈ ನಿಟ್ಟಿನೊಳಗ ಯೋಚನೆ ಮಾಡಿ ಸಾವಯವನ್ನ ನಮ್ಮ ಜೀವನದೊಳಗ ಅಳವಡಿಸಿಕೊಳ್ಳೋದಕ್ಕ ಪ್ರಯತ್ನ ಮಾಡಬೇಕು. ಯಾಕಪ್ಪ ಅಂತಂದ್ರ ವಿಶ್ವಸಂಸ್ಥೆ ಇವತ್ತಿನ ದಿವಸ ಹೇಳ್ತಾ ಇದೆ ಏನಪ್ಪಾ ಅಂತಂದ್ರೆ ನಮ್ಮ ಜಾಗತಿಕ ತಾಪಮಾನ ಹೆಚ್ಚಾಗುವುದಕ್ಕೆ ಕೃಷಿ ಕೂಡ ಬಹಳ ಪ್ರಮುಖವಾದಂತಹ ಒಂದು ಕಾರಣ. ಅದರಿಂದಾಗಿ ಏನು ಹಸಿರುಮನೆ ಅನಿಲಗಳದಾವ, ಕಾರ್ಬನ್ ಡೈಆಕ್ಸೈಡ್ ಇರಬಹುದು, ಮಿಥೇನ್ ಇರಬಹುದು, ಇವು ಹೆಚ್ಚಿನ ಪ್ರಮಾಣದೊಳಗ ನಿಸರ್ಗಕ್ಕೆ ಹೋಗೋದ್ರೊಳಗ ನಮ್ಮ ಕೃಷಿ ಕೂಡ ಒಂದು ದೊಡ್ಡ ಪಾತ್ರವನ್ನು ವಹಿಸ್ತದ ಅನ್ನುವಂಥದ್ದು. ಅದಕ್ಕೆ ನಾವು ಇಂಥ ಒಂದು ನಿರವಯವ ಕೃಷಿಯನ್ನು ಬಿಟ್ಟು ಸಾವಯವ ಕೃಷಿ ಕಡೆ ಹೆಚ್ಚಿನ ಒಲವನ್ನು ತೋರಿಸಿದ್ರೆ ಈ ನಿಟ್ಟಿನೊಳಗೆ ನಮ್ಮದು ಒಂದು ಕೊಡುಗೆ ಆಗಬಹುದು ಈ ಕ್ಷೇತ್ರಕ್ಕೆ ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ತಾವೆಲ್ಲ ಮಣ್ಣಿನ ಆರೋಗ್ಯದ ದಿನದ ಈ ಸಂದರ್ಭದೊಳಗ ಒಂದು ಪ್ರತಿಜ್ಞೆ ಮಾಡಿ ಮಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡ್ತೀರಿ ಅಂತ ಹೇಳಿ ಅನ್ಕೊಳ್ತಾ, ಅದ್ಮೇಲೆ ಈ ದಿನಾಚರಣೆಗಳು ಸಾಕಷ್ಟು ಬರ್ತಾವ. ನಮ್ಮ ಕೃಷಿ ಕ್ಷೇತ್ರದ ಅನೇಕ ದಿನಾಚರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆ ದಿನಾಚರಣೆಗಳು ಸಹಜವಾಗಿ ನಾವು ಪ್ರತಿ ದಿವಸ ಆಚರಣೆ ಮಾಡುವಂತಹದ್ದಿರಬೇಕು. ಸಹಜವಾಗಿ ನಾವು ನಮ್ಮ ಮಣ್ಣಿನ ಕಡೆ ಪ್ರೀತಿಯನ್ನ, ನಮ್ಮ ಗಿಡಮರಗಳ ಕಡೆ ಪ್ರೀತಿಯನ್ನ, ನಮ್ಮ ಬೆಳೆಗಳ ಕಡೆ ಪ್ರೀತಿಯನ್ನ ತೋರಿಸಿ ಅವುಗಳ ಆರೋಗ್ಯದ ಕಡೆ ನಾವು ಗಮನ ಹರಿಸಿದ್ರೆ ವಿಷಮುಕ್ತವಾದಂತಹ ಒಂದು ಆಹಾರ ಇವತ್ತಿನ ದಿವಸ ಎಲ್ಲರಿಗೂ ಸಿಗ್ತದೆ. ಅದಕ್ಕೆ ಅನ್ನದಾತರಾದಂತಹ ತಾವು ವಿಷಮುಕ್ತವಾದಂತಹ ಒಂದು ಆಹಾರವನ್ನ ಉತ್ಪಾದನೆ ಮಾಡಿ ಇಡೀ ದೇಶದ ಆರೋಗ್ಯ ವೃದ್ಧಿಗೆ ಕಾರಣರಾಗ್ತೀರಿ ಅಂತ ಹೇಳಿ ಭಾವಿಸ್ತಾ, ಈ ನಿಟ್ಟಿನೊಳಗೆ ತಾವು ಅನೇಕ ಪಾಠಗಳನ್ನ ಸಾಮೂಹಿಕವಾಗಿ ಕಲಿಬಹುದು. ವಿಶೇಷವಾಗಿ ಕೃಷಿ ಮೇಳಗಳು ಮತ್ತ ಕ್ಷೇತ್ರೋತ್ಸವಗಳು, ತೋಟಗಾರಿಕಾ ಮೇಳಗಳು ಇಂಥ ಒಂದು ಸಂದರ್ಭದೊಳಗ ತಮಗ ಒಳ್ಳೆಯ ಪಾಠವನ್ನ ಕಲಿಸುವಂಥದ್ದು ಅದು ತಮಗೂ ಗೊತ್ತಿರುವಂಥದ್ದು. ಈಗ ಸಮೀಪದೊಳಗ ಒಂದು ತೋಟಗಾರಿಕಾ ಮೇಳ ಆಯೋಜನೆ ಆಗ್ತಾ ಇದೆ, ಅದರ ಬಗ್ಗೆ ಹಿಂದಿನ ಕಾರ್ಯಕ್ರಮಗಳಲ್ಲಿ ಹೇಳಿವಿ. ಬಾಗಲಕೋಟೆ ಒಳಗಿರುವಂತಹ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆವರಣದೊಳಗ ಬರುವ ಡಿಸೆಂಬರ್ 21-23 ತನಕ 3 ದಿನಗಳವರೆಗೆ, ಡಿಸೆಂಬರ್ 21, 22, 23 ಈ 3 ದಿನಗಳವರೆಗೆ ತೋಟಗಾರಿಕಾ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಈ ತೋಟಗಾರಿಕಾ ಮೇಳದೊಳಗ ತಾವೆಲ್ಲ ಭಾಗವಹಿಸಿ ಅಲ್ಲಿ ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ತೋಟಗಾರಿಕಾ ಮೇಳದ ಧ್ಯೇಯ ಈ ಸಲ ಏನಪ್ಪ ಅಂತಂದ್ರ ಮೌಲ್ಯವರ್ಧನೆ ಮಾಡುವಂತಹ ಒಂದು ವಿಚಾರದ ಕಡೆ ವಿಶ್ವವಿದ್ಯಾಲಯ ಬಹಳಷ್ಟು ಯೋಚನೆ ಮಾಡ್ತಾ ಇದೆ. ಆ ನಿಟ್ಟಿನೊಳಗ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಶ್ವವಿದ್ಯಾಲಯದ ತಜ್ಞರು ತಮಗ ತಿಳುವಳಿಕೆ ನೀಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ತೋಟಗಾರಿಕಾ ಮೇಳದೊಳಗ ಭಾಗವಹಿಸಬೇಕು ಅನ್ನುವಂತಹ ಒಂದು ಭಿನ್ನವನ್ನ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡ್ತಾ ಇದ್ದಾರೆ. ಅವರ ಸಂದೇಶವನ್ನ ನಾವೀಗ ಕೇಳೋಣ. ಎಲ್ಲ ರೈತ ಬಾಂಧವರಿಗೂ ಹಾಗೂ ತೋಟಗಾರಿಕಾ ಆಸಕ್ತರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದ ಪ್ರಪ್ರಥಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ 14ನೇ ತೋಟಗಾರಿಕೆ ಮೇಳವು ಇದೇ ಡಿಸೆಂಬರ್ 21, 22, 23ರಂದು 3 ದಿನಗಳ ಕಾಲ ಜರುಗಲಿದ್ದು, ಈ ಅದ್ದೂರಿ ಮೇಳಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರೈತರ ಆದಾಯ ವೃದ್ಧಿ, ಗುಣಮಟ್ಟದ ತೋಟಗಾರಿಕೆ ಉತ್ಪಾದನೆ, ಜಾಗತಿಕ ಮಾರುಕಟ್ಟೆ ಸಾಧನೆ, ತಂತ್ರಜ್ಞಾನ ಆಧಾರಿತ ಆಧುನಿಕ ತೋಟಗಾರಿಕೆ ಮತ್ತು ಮೌಲ್ಯವರ್ಧನೆ ಮೂಲಕ ಗ್ರಾಮೀಣ ಉದ್ಯಮೀಕರಣದಂತಹ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ವರ್ಷ ಮೌಲ್ಯವರ್ಧನೆ ಹಾಗೂ ರಫ್ತು ಅವಕಾಶಗಳಿಗಾಗಿ ನಿಖರ ತೋಟಗಾರಿಕೆ ಎಂಬ ಘೋಷವಾಕ್ಯದೊಂದಿಗೆ ಈ ವರ್ಷದ ಮೇಳವನ್ನು ಆಯೋಜಿಸುತ್ತಿದ್ದೇವೆ. ನಮ್ಮ ವಿಶ್ವವಿದ್ಯಾಲಯ ಸುಮಾರು 24 ಜಿಲ್ಲೆಗಳ ವ್ಯಾಪ್ತಿಯನ್ನು ಆವರಿಸಿದ್ದು, ಈ ಬಾರಿ ಆಯೋಜಿಸಿರುವ ಬೃಹತ್ ಮೇಳದಲ್ಲಿ ಅನೇಕ ಮಹತ್ವದ ಆಕರ್ಷಣೆಗಳನ್ನು ಒಳಗೊಂಡಿದೆ. ಈ ಆಕರ್ಷಣೆಗಳಲ್ಲಿ ಪ್ರಮುಖವಾದವು ಯಾವುದೆಂದರೆ ತೋಟಗಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳ ಬಳಕೆ, ಉತ್ಪಾದಕ ಹಾಗೂ ಖರೀದಿದಾರರ ಸಮನ್ವಯ ಸಂವಾದ, ತೋಟಗಾರಿಕೆ ಉತ್ಪನ್ನಗಳ ರಫ್ತು ಸಮಾವೇಶ ಮತ್ತು ನಿಖರ ಬೇಸಾಯ, ಅಂದರೆ ಇದರಲ್ಲಿ ನಿಖರ ನೀರಾವರಿ ವ್ಯವಸ್ಥೆ ಹಾಗೂ ರಸಾವರಿ ಮಾದರಿಗಳು, ಇವುಗಳ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆಗೊಳಿಸಿರುವಂತಹ ತಂತ್ರಜ್ಞಾನಗಳು, ತಳಿಗಳು ಹಾಗೂ ಉತ್ಪನ್ನಗಳ ಪ್ರದರ್ಶನ, ಪಶುಸಂಗೋಪನೆ ಪ್ರದರ್ಶನ, ಬೀಜ ಮತ್ತು ಸಸಿಗಳ ಮಾರಾಟ ಮಳಿಗೆಗಳು, ಕ್ಷೇತ್ರ ಪ್ರಾತ್ಯಕ್ಷಿಕೆಗಳು, ತಾಂತ್ರಿಕ ಸಲಹೆಗಳು, ಯಾಂತ್ರೀಕರಣ ಮತ್ತು ಕೃಷಿ ಉಪಕರಣಗಳ ಪ್ರದರ್ಶನ ಹಾಗೂ ಪ್ರಗತಿಪರ ರೈತರೊಂದಿಗೆ ಸಂವಾದ ಕಾರ್ಯಕ್ರಮಗಳು ಈ ಮೇಳದ ವಿಶೇಷತೆಯಾಗಿವೆ. ಈ ಬಾರಿಯ ಬೃಹತ್ ಮೇಳವು ರೈತರು, ವಿಜ್ಞಾನಿಗಳು, ಉದ್ಯಮಿಗಳು, ಮಾರಾಟ ತಜ್ಞರು, ಸರ್ಕಾರದ ಪ್ರತಿನಿಧಿಗಳು, ಗ್ರಾಹಕರು, ನಾಗರಿಕರು ಮತ್ತು ವಿದ್ಯಾರ್ಥಿಗಳನ್ನ ಒಂದೇ ವೇದಿಕೆಯಲ್ಲಿ ಒಂದೆಡೆ ಸೇರಿಸುವಂತಹ ವಿಶಿಷ್ಟ ವೇದಿಕೆಯಾಗಿದೆ. ಈ ಸಮಾರಂಭದ ಮೂಲಕ ತೋಟಗಾರಿಕೆಯಲ್ಲಿ ನವೀನ ತಾಂತ್ರಿಕತೆಗಳನ್ನು ಅರಿತುಕೊಳ್ಳಲು, ಪರಸ್ಪರ ನೈಪುಣ್ಯತೆಯನ್ನು ಹಂಚಿಕೊಳ್ಳಲು ಮತ್ತು ಮುಂದಿನ ದಿನಗಳಲ್ಲಿ ನವೀನ ಅವಕಾಶಗಳನ್ನು ಅನ್ವೇಷಿಸಲು ಇದು ಸೃಜನಾತ್ಮಕ ಮತ್ತು ಫಲಪ್ರದವಾದಂತಹ ವೇದಿಕೆಯಾಗಿದೆ. ಈ ಬೃಹತ್ ತೋಟಗಾರಿಕೆ ಮೇಳದಲ್ಲಿ ಜಮೀನು ಹೊಂದಿರುವ ರೈತರ ಅಲ್ಲದೆ ಜಮೀನು ಇಲ್ಲದ ಯುವಕರು ಸಹ ವಿಜ್ಞಾನಿಗಳೊಂದಿಗೆ ಹಾಗೂ ರೈತರೊಂದಿಗೆ ಮತ್ತು ಉದ್ಯಮಿಗಳೊಂದಿಗೆ ಸಮಾಲೋಚನೆಯನ್ನು ಮಾಡಿ ಚರ್ಚೆಯನ್ನು ನಡೆಸಿ ನವ ಉದ್ಯಮಶೀಲರಾಗಲು ಈ ಮೇಳದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದೇ ಡಿಸೆಂಬರ್ 21ರಿಂದ 23ರವರೆಗೆ ನಡೆಯಲಿರುವ 3 ದಿನಗಳ ತೋಟಗಾರಿಕಾ ಮೇಳದಲ್ಲಿ ಎಲ್ಲರೂ ಮತ್ತೊಮ್ಮೆ ಬನ್ನಿ, ಬಾಗಲಕೋಟೆಯಲ್ಲಿ ಸೇರೋಣ ಎಂದು ವಿನಂತಿಸುತ್ತಿದ್ದೇನೆ. ಧನ್ಯವಾದ. ಆತ್ಮೀಯರೇ, ತಾವೆಲ್ಲ ಈ ತೋಟಗಾರಿಕಾ ಮೇಳದೊಳಗ ಭಾಗವಹಿಸಿ ಹೆಚ್ಚಿನ ಜ್ಞಾನವನ್ನ ಪಡೀತೀರಿ ಅಂತೇಳಿ ಭಾವಿಸ್ತಾ ಈ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಮೇರೆ ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಡಿಸೆಂಬರ್ 10ರಿಂದ ಬರುವ ಮಂಗಳವಾರ ಡಿಸೆಂಬರ್ 16 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಕಳೆದ ವಾರ ನಾವು ನೋಡಿದೀವಿ ದೇಶದ ದಕ್ಷಿಣ ಭಾಗದೊಳಗ ಚಂಡಮಾರುತದ ಆಟಾಟೋಪ ಇತ್ತು. ಅದರ ಪರಿಣಾಮವಾಗಿ ನಮ್ಮ ಭಾಗದೊಳಗ ಅಂಥ ವಿಶೇಷವಾದಂತಹ ಮಳೆ ಏನು ಇರಲಿಲ್ಲ. ನಾವು ತಮಗೆ ಹೇಳಿದ್ವಿ ಸ್ವಲ್ಪ ಬದಲಾವಣೆ ಆಗಬಹುದು, ಅಲ್ಲಲ್ಲಿ ಹನಿಬಹುದು ಮಳೆ ಅಂಥೇಳಿ. ಅದರ ಪರಿಣಾಮವಾಗಿ ಮೋಡ ಮುಸುಕಿದಂತಹ ವಾತಾವರಣ ಕೂಡ ಇರಬಹುದು ಅಂತೇಳಿ ಅದೇ ರೀತಿಯಾದಂತಹ ವಾತಾವರಣವನ್ನ ನಾವು ನೋಡಿದ್ವಿ. ಆದರೆ ಈ ಬರುವಂತಹ ವಾರ ಏನದ 10ರಿಂದ 16 ಡಿಸೆಂಬರ್ ಈ ವಾರದ ಅವಧಿಯೊಳಗ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಸ್ವಚ್ಛವಾದಂತಹ, ಶುಭ್ರವಾದಂತಹ, ಪ್ರಸನ್ನವಾದಂತಹ ಬಿಸಿಲಿನ ಒಣ ವಾತಾವರಣ ಇರ್ತದ. ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅಂತಂದ್ರೆ ಏನು ಮಳೆ ಆಗುವುದಿಲ್ಲ, ಪ್ರಸನ್ನವಾದಂತಹ ಬಿಸಿಲಿನ ವಾತಾವರಣ ಇರ್ತದ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಡಿಸೆಂಬರ್ ತಿಂಗಳದ ಹಿಂಗಾಗಿ ಚಳಿ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆಗಳದಾವ. ಗರಿಷ್ಠ ತಾಪಮಾನ ಸರಾಸರಿಯಾಗಿ ಹೇಳಬೇಕು ಅಂತಂದ್ರ 28ರಿಂದ 29 ಡಿಗ್ರಿ ಸೆಲ್ಸಿಯಸ್ ಎಲ್ಲಾ ಕಡೆನೂ ಇರಬಹುದು. ಕನಿಷ್ಠ ತಾಪಮಾನ 17ರಿಂದ 18 ಡಿಗ್ರಿ ಸೆಲ್ಸಿಯಸ್ ತನಕ ಸರಾಸರಿಯಾಗಿ ಇರಬಹುದು. ಕೆಲವು ಜಿಲ್ಲೆಗಳಲ್ಲಿ ಈ ಒಂದು ಕನಿಷ್ಠ ತಾಪಮಾನ ಇನ್ನೂ ಕಡಿಮೆ ಆಗುವುದು, ಸುಮಾರು 13-14 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗುವಂತಹ ಸಾಧ್ಯತೆಗಳು ಬೀದರ್, ಝೈರಾಬಾದ್ ತಾಲೂಕು, ವಿಜಯಪುರ ಜಿಲ್ಲೆಗಳಲ್ಲಿ ಕಂಡು ಬರಬಹುದು ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈ ಒಂದು ಏರುಪೇರನ್ನ ತಾವು ಗಮನಿಸಬೇಕು. ಚಳಿಗಾಲ ಇರೋದ್ರಿಂದ ಇದರ ಬಗ್ಗೆ ತಾವು ವಿಶೇಷವಾದಂತಹ ಒಂದು ಕಾಳಜಿಯನ್ನ ವಹಿಸಬೇಕಾಗ್ತದೆ. ವಿಶೇಷವಾಗಿ ವಯೋವೃದ್ಧರು ಮತ್ತು ಮಕ್ಕಳು ಬೆಚ್ಚಗಿನ ವಾತಾವರಣದೊಳಗ ಇರೋದಕ್ಕ ವ್ಯವಸ್ಥೆ ಮಾಡಿಕೊಳ್ಬೇಕು. ಇದರೊಳಗ ಏನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಮತ್ತ ಇನ್ನು ಅನೇಕ ಆಪ್ಗಳದಾವ, ಅವುಗಳನ್ನ ಬಳಸಿ ತಮ್ಮ ಕೃಷಿ ಬದುಕನ್ನ ಶ್ರೀಮಂತಗೊಳಿಸಿಕೊಳ್ಳುವಲ್ಲಿ ನಿಮಗೆ ನೀವೇ ಸಹಾಯ ಮಾಡಿಕೊಳ್ಬೇಕು ಅಂಥೇಳಿ ಮನವಿ ಮಾಡ್ತಾ ಇಂದಿನ ಮೇಘ ಸಂದೇಶ ಸಂಚಿಕೆಯನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ರೈತ ಬಾಂಧವರೇ, ಇದುವರೆಗೆ ಸರಣಿ ಮೇಘ ಸಂದೇಶದ 740ನೇ ಸಂಚಿಕೆ ಪ್ರಸಾರವಾಯಿತು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಕೃಷಿ ರಂಗದಲ್ಲಿ ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಬಾರ್ಪ ರಾಜಣ. ಅಲ್ಲ ಅನ್ನಂಗದು ಆಕಳಿಗೆ ಏನಾಗಿದೋ ಪಟ್ಟಿ ಕಟ್ಟಿದೆ. ಹೌದಪ್ಪ, ಅದಕ್ಕೊಂದ್ ಸ್ವಲ್ಪ ಗಾಯ ಆದಂಗಾಗ್ಯದ. ನಿನ್ನೆ ದವಾಖಾನೆಗೆ ಕರ್ಕೊಂಡು ಹೋಗಿ ಬಂದಿನಿ, ಅದೇನೇನೋ ಹಾಕಿ ಪಟ್ಟಿ ಕಟ್ಟಿ ಕುಡ್ಸಾರ ನೋಡೀಗ. ಗುಳಿಗೆ ಕೊಟ್ಟರ ಗೋಲಿ ಕೊಟ್ಟಾರ, ಮತ್ತೊಂದಿಷ್ಟು ಔಷಧ ಕೊಟ್ಟಾರ, ಏನೋ ಹಚ್ಚಬೇಕಂತ ಹೇಳಿ, ಗಾಯಕ್ ಹಚ್ಚಲಿಕ್ಕಂತ ಹೇಳಿ ತೊಳೆದು ಹಚ್ಚರಿ ಅಂತ ಹೇಳ್ಯಾರ. ಬಿಸಿ ನೀರ್ ಹಾಕಿ ತೊಳೆದು ಒಂಚೂರು ಮುಂಜಾನೆ ಸಂಜೆಗೆ ಹಚ್ಚರಿ ಅಂತ ಹೇಳಾರ. ಕೊಟ್ಟ ಮಾಡ್ಲಿಕ್ಕೆ ನೋಡಪ್ಪ. ಅದಕ್ಕೆ ನಿನ್ ಮಾರಿ ಸಣ್ಣದಾಗಿದ. ಹೌದು, ಮತ್ತ ಈಗ ಮನ್ಯಾಗ ನಮ್ ಜೊತೆಗೆ ದನಗಳು ಇರ್ತಾವ ಅಂದ್ರ ನಮ್ ಮನೇದೊಂದು ಮೆಂಬರ್ ಇದ್ದಂಗಪ್ಪ. ಇದು ಅದಕ್ಕ ಸ್ವಲ್ಪ ಬ್ಯಾಸರ ಅನ್ಸ್ಲಿಕತ್ತಾವ. ನೋಡು ಶೋಭಕ, ಈ ಒಂದು ವಿಚಾರ ಏನದಲ್ಲ, ನಮಗ ಎಲ್ಲರ ಬಲ್ಲಿ ಬರ್ಬೇಕು ಅಂತಂದ್ರ ನಮ್ ಸುತ್ತಮುತ್ತಲು ಏನು ಪ್ರಾಣಿಗಳು ಇರ್ತಾವ, ನಾವ್ ಯಾವ್ದ್ರ ಜೊತೆ ನಾವ್ ಬದುಕ್ತಿವಿ ನೋಡು, ಅವಕ್ಕೆ ಏನಾರ ಆದ್ರೆ ನಮ್ಗ ಆಗ್ಯದ ಅನ್ನೋಂಗ ನಾವು ಖರೇನೆ ಹಂಗೆ ಅನ್ಸ್ಲಿಕತ್ತದ. ನನಗೆ ಆಗ್ಯದೇನೋ ಅನ್ನೋ ಹಂಗ ಆಗ್ಲಿಕತ್ತದ ನನಗ. ಅದ್ ತಿರ್ಗಾ ಮುರಿಗೆ ಹೋಗೋದ, ಅದ್ ಮಲ್ಕೊಂಡದ ಇಲ್ಲ ನೋಡೋದು, ತಿಂದದ ಇಲ್ಲ ನೋಡೋದು, ಬೆನ್ ಮೇಲ್ ಕೈ ಮೇಲ್ ಕೈ ಆಡ್ಸೋದು, ಮಾರಿ ಮೇಲ್ ಕೈ ಆಡ್ಸೋದು, ಅದನ್ನು ಮಾರಿ ಮೇಲೆ ಸುಮ್ನೆ ನೋಡ್ಕೊತ ಕೊಡ್ತದ ಅದು. ಹೌದಿಲ್ಲ, ಅದ್ರ ಮುಖಾನು ಸಣ್ಣದ ಅನಿಸ್ತದ ಅಂತಂದ್ರ ಪ್ರಾಣಿಗಳು ಸಹಿತ ಭಾವನೆಗಳ ಜೊತೆಗೆ ಬದುಕ್ತ ಖರೇನೆ ಅದ. ಹೌದು ಹೌದು, ಅಂದ್ರ ನಮ್ ಜೊತೆಗೆ ಆಕಳಾಗ್ಲಿ ಎಮ್ಮೆ ಆಗ್ಲಿ ಕುರಿ ಆಗ್ಲಿ ಆಡಾಗ್ಲಿ, ಹೌದು ಹೌದು, ನಾಯಿ ಬೆಕ್ಕು ಏನವಲ್ಲ, ನಾವು ಒಂಚೂರು ಹಚ್ಕೊಂಡ್ಬಿಟ್ರೆ ಸಾಕು ನೋಡಪ್ಪ, ಮನುಷ್ಯರ್ಕಿಂತ ಬಾಳ ಚಂದ ಹಚ್ಚಿಗೊತಾವು. ಹೌದೌದೌದು, ಕಪಟ ಇರೋದಿಲ್ಲ, ಕಪಟ ಇರಂಗಿಲ್ಲ. ನಮ್ಗೆ ಏನಾರ ಒಂದ್ ಸ್ವಲ್ಪ ತ್ರಾಸ ಆಗ್ಲಿಕ್ಕತ್ರು ಅವು ಬಂದ್ ಬಂದ್ ನಮ್ ಜೊತೆಗೆ ಕುಡ್ತಿರ್ತಾವ. ನಾಯಿ ಬೇಕಾರೆ ನೋಡು ಸತ್ತ ಹಿಂದ ಮುಂದ ಕಾಲ ಓಡಾಡ್ತಿರ್ತಾವ ನೋಡು. ಹೌದ್ರ ಅಂತಂದ್ರ ಎಷ್ಟ ಒಂದು ಹೌದು ಆತ್ಮೀಯತೆ ಭಾವ ಇರ್ತದೆ. ಆದ್ರ ಶೋಭಕ್ಕ ನಿನ್ನಂಗ್ ಹಚ್ಕೊಳ್ಳೋರ ಹಚ್ಕೊಳ್ದಿರಂತರು ಬಾಳ ಬಂದಿರವ. ಹಿಂಗೇನ್ರ ಅದ ಈಗ ನಾವು ಬಹಳ ಸಲ ನೋಡ್ತೀವಿ, ಕೆಲವರು ಏನೋ ಈಗ ಒಂದ್ ಎತ್ತಿರ್ತದ, ಎಮ್ಮೆ ಇರ್ತದ, ಆಕಳಿರ್ತದ, ಈಗ ಒಬ್ರು ಇನ್ನೊಬ್ರು ಹೋಗ್ತಾವ. ಹೌದ್ ಹೌದು, ಬೆಳಿ ತಿಂದಿರ್ತಾವ ಅಂತ ನುಕ್ಸಾನ್ ಆಗಿರ್ತದ ಹೋಗ್ತಾವ ತಿನ್ಲಿಕ್ ಅಂತ ಹೇಳವ. ಹೌದಿಲ್ಲ, ಆದ್ರ ಅದಕ್ಕ ಒಂದು ಮನುಷ್ಯತ್ವ ಬಿಟ್ಟು ನಾವು ಹೊಡಿಬೇಕು ಅಂದ್ರ ಏನ್ ಸಿಕ್ಕದ ತಗೊಂಡ್ ಹೊಡಿತಾರಪ್ಪ. ಹೊಡೆದ ಕಟ್ಟಿ ಹಾಕಿ ಹೊಡಿದ್ರು, ಕಟ್ಟಿ ಹಾಕಿ ಹೊಡಿತಾರ. ಆಮೇಲೆ ಏನ್ ಕೊಂಡೋಡಿಗೆ ಅಂತಿದ್ದು ನೋಡಪ್ಪ, ಹಳೆ ಮೊದಲಿದ್ದು ಮೊದ್ಲೆಲ್ಲ ಇರ್ತಿದ್ದು ಕೊಂಡೋಡಿಗೆ ಅಂತ ಹೇಳಿ ಅದ್ರದಾಗ ಹಾಕ್ಬಿಡ್ತಿದ್ರ. ಅಲ್ಲಿ ಹಾಕಿದ್ರಂದ್ರ ಅದಕ್ ನೀರ್ ಇಲ್ಲ, ಊಟ ಇಲ್ಲ, ತಿಂದಿಲ್ಲ, ಏನು ಇರ್ತಿದಿಲ್ಲ. ಪುಣ್ಯಕ್ ಅವೆಲ್ಲ ಇಲ್ಲ, ಹೋಗ್ಬಿಟ್ಟವ. ಹೌದು, ಆದ್ರ ನಾನು ಅದನ್ನು ಅವಕ್ಕ ತಿಳಿದಿದ್ ನಮ್ಮಲ್ಲ, ಇನ್ನೊಬ್ರಲ್ಲ ಅದು ಗೊತ್ತಾಗ್ತದೆ. ಏನೋ ಒಂದ್ಸಲ ಆಗಿರ್ತದೆ, ಅದು ಮಾಲಕರಿಗೆ ಹೇಳ್ಬೇಕು. ಕರೆನೆ ನೋಡ್ರಿ, ನಿಮ್ ಆಕಳ ನಿಮ್ ಎಮ್ಮೆ ನಂಬರ್ ಬಂದ್ ತಿಂದದ, ನಮ್ ಬೆಳಿ ನುಕ್ಸಾನ್ ಆಗ್ಯದ, ನಿಮ್ದ ಏನಾರ ನುಕ್ಸಾನ್ ಬರ್ಪಾಯ ಮಾಲಕರ ಕಡೆ ಮಾಡಿಸ್ಕೊರಿ. ಆದ್ರ ಆ ಮೂಕ ಪ್ರಾಣಿ ಹೊಡೆದ್ರೆ ಏನ್ ಸಿಗ್ತದ? ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ, ಆಗಳ ಕೊಂಡೋಡಿ ಅಂದಂಗ ಕಟ್ಟಿ ಹಾಕ್ಬಿಡು. ಹೌದು, ಆ ಮಾಲಕ ಬಂದು ಕೇಳಿ ಬಿಟ್ಕೊಂಡು ಹೋಗ್ರಿ ಅಂದ್ರೆ ಆರಿಲ್ಲ, ನೀರಿಲ್ಲ, ಏನೂ ಇಲ್ಲ. ಆ ಕಟ್ಟಿ ಹಾಕೋದಕ್ಕಿನ ಮೊದ್ಲೇನೆ ಹೋಗಿ ನಿಮ್ ದನಗ ಬಂದು ಹಾಳ್ ಮಾಡ್ಲಿಕ್ಕತ್ತಾವ, ಸ್ವಲ್ಪ ಜೋಪಾನ್ ಮಾಡ್ಕೋರಿ ಅಂತ ಹೇಳ್ಬಿಟ್ರ ಅವರೇ ಬಂದು ಇದ್ ಮಾಡ್ಕೋತಾರಲ್ಲಪ್ಪ. ಆಮೇಲೆ ಇವ್ರ ಆಕಳ ಎಮ್ಮಿ ಒಮ್ಮನು ಬೇರೆ ಹೊಲಕ್ಕೆ ಹೋಗಿಲ್ಲ. ಹೌದೌದು, ಅದನ್ನು ವಿಚಾರ ಮಾಡ್ಬೇಕು, ಅದನ್ನ ವಿಚಾರ. ಅದಕ್ಕೆ ನಮ್ಮ ಒಂದು ತಪ್ಪಿಲಿಂದ ನಮ್ಮ ಸಿಟ್ಟು ಪ್ರಾಣಿಗಳ ಮೇಲೆ ಹಾಕಬಾರ್ದು. ಆಮೇಲೆ ಇನ್ನೊಂದ್ಸಲ ನೋಡ್ತೀವಿ ಶೋಭಕ್ಕ, ಏನಂತಂದ್ರೆ ಕೆಲವೊಂದ್ಸಲ ಈಗ ನೀ ಆಕಳ ಆರಾಮಿಲ್ಲ ಅದು ಕಟ್ಟಿ. ಹೌದು, ಅದು ಹಿಂಗ ಎತ್ತಿಗೆ ಏನಾರ ಆದ್ರೆ ಅದಕ್ಕೆ ನಾವು ಕೆಲಸಕ್ಕೆ ಉಪಯೋಗ ಮಾಡಬಾರ್ದು. ಹೌದು, ಆರಾಮಿಲ್ಲ ಅಂದ್ರೆ ಬಿಟ್ಟು ಬಿಡ್ಬೇಕು. ಖರೇನೆ, ಇನ್ನೊಬ್ರು ಯಾರೋ ಬಾಜು ಇರ್ತಾರ, ನಮ್ ಬಿತ್ತದೇ ಅದ ಅರ್ಜೆಂಟ್ ಕೆಲಸ ಇಟ್ಕೋ, ಅದು ಉಪಯೋಗ ಮಾಡಬಾರ್ದು. ಇನ್ನೊಬ್ಬರ ಕಡೆ ನೋಡಪ್ಪ, ನನ್ನ ಹೆತ್ತಿ ಆರಾಮಿಲ್ಲ, ಸ್ವಲ್ಪ ನಿನ್ನ ಹೆತ್ತಿ ಕೊಡು, ಮುಂದ ಇನ್ನೊಂದ್ಸಲ ನಿಮ್ಮಲ್ಲಿ ಕೆಲಸ ಇದೆ ನನ್ನ ಕೊಡ್ತೇನೆ ಅಂತ ಅನ್ಕೋತ ಒಬ್ರಿಗೊಬ್ರು ಇದು ಮಾಡ್ಕೊಂಡು ತಿಳುವಳಿಕೆಯಿಂದ ಹೋಗ್ಬೇಕು ನೋಡಿಲ್ಲ. ಅಂದ್ರ ಆರಾಮಿಲ್ಲದ ಎತ್ತಿಗೆ ನಾವು ಒಂದ್ ಅನುಕೂಲ ಮಾಡ್ಕೊಟ್ಟಂಗೆ ಆಗುತ್ತೆ, ಅದು ಜಲ್ದಿ ಏನಾಗುತ್ತೆ ಅಂತಂದ್ರ ಆರಾಮಾಗ್ತದೆ ಮತ್ತೆ ಕೆಲಸಕ್ಕೆ ಬರ್ತದೆ. ಹೌದೌದು. ಆಮೇಲೆ ಇನ್ನೊಂದ್ ಶೋಭಕ ಮತ್ತೇನು, ಕೆಲವೊಂದ್ಸಲ ನೋಡ್ತೀವಿ ನಾವು ಈ ಬಂಡಿ ಎಷ್ಟು ಆಗ್ಬೇಕು ಕೆಪಾಸಿಟಿ ಪ್ರಕಾರ, ಒಂದು ಬಂಡೆ ಒಂದ್ ಕೆಪಾಸಿಟಿ, ಒಂದ್ ಐದು ಕ್ವಿಂಟಲ್ ಆರು ಚೀಲಗಳ ತರ ರಾಶಿ ಒಯ್ಯೋ ಮುಂದ, ಇನ್ನೊಂದ್ ಸಾಮಾನು ಒಯ್ಯೋ ಮುಂದ, ಏನಂತಂದ್ರ ಆ ಎತ್ತಿಗಳ ನಮ್ ಗುರುತಿರ್ತದೆ ಕೆಪಾಸಿಟಿ, ಅದಕ್ಕಿಂತ ಹೆಚ್ಚಿಗೆ ಹಾಕ್ಬಾರ್ದು. ಏನಾದ್ರು ವಜ್ಜಿರ್ತದ, ನಾವೊಂದ್ ಮ್ಯಾಲ್ ಕೂತಿರ್ತೀವಿ, ಅದು ನಡೀಲಿಲ್ಲ ಅಂತಂದ್ರೆ ಮ್ಯಾಲ ಹೊಡಿತೀವಿ, ಅಂತಂದ್ರೆ ಕೆಪಾಸಿಟಿ ಮೀರ್ ಮಾಡುವು ಅಂತಂದ್ರೆ ನಮ್ಗಾರ ಆಗ್ತೇನೋ, ನಮ್ಗೂ ಹಂಗ ಅವಕ್ಕೂ ಆಗೋದಿಲ್ಲ. ಅದಕ್ಕೆ ಆ ರೀತಿ ಮಿತಿ ಮೀರ್ ಹಾಕ್ಬಾರ್ದು. ಆಮೇಲೆ ಅಂತಂದ್ರ ಈ ಸಾಕು ಪ್ರಾಣಿಗಳು ತಂದು ಕೆಲವೊಂದ್ಸಲ ಒಂದೇ ಜಾಗದಾಗ ಕಟ್ಟಿ ಹಾಕ್ತಿರ್ತಾರ. ಹೌದೌದು. ಈ ಬ್ಯಾರೆಯವ್ರ ಮನೆಗೆ ಹೋಗ್ಬಾರ್ದು ಅಂತ ಹೇಳಿ ನಮ್ಮ ಮನೆಗೆ ಕಟ್ಕೊಂಡ್ಬಿಡೋದು, ಅದನ್ನ ದಿವಸ ಕಟ್ಟಿಬಿಡೋದು. ಅದು ಏನ್ ಹೋಗ್ತದ ಬಿಡ್ತದ ಆಮೇಲೆ ನೋಡಂಗಿಲ್ಲ ಅದನ್ನ. ಅದು ಸಣ್ಣದಿದ್ದಾಗ ಬ್ಯಾರೆ ಮನೆಗೆ ಹೋಗ್ಬಾರ್ದು ಅಂತ ಹೇಳಿ ಏನ್ ಕಟ್ಟಿರ್ತದಲ್ಲ ಅದೇ ರೂಢ ಮಾಡಿಬಿಟ್ಟಿರ್ತಾರಪ್ಪ ಅದನ್ನ. ಹೌದಲ್ಲ, ದೊಡ್ಡದಾದ್ರೂ ಅಲ್ಲಿ ಕಟ್ಟೆ ಹಾಕಿದ್ರೆ ಕೆಲಸ ಇರ್ತದ ಅವ್ರಿಗೆ. ಆಮೇಲೆ ಇನ್ನೊಂದ್ ಶೋಭಕ ಕೆಲವೊಂದ್ಸಲ ದೇವರಿಗೆ ಪ್ರಾಣಿ ಬಲಿ ಕೊಡ್ತಿರ್ತಾವಂದ್ರು ಇದೇನಾರ ಇತ್ತು ಅಂತಂದ್ರೆ ಅದು ಅಪರಾಧ. ಖರೇನೆ. ಏನು ಹೌದು ಅಂತ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದಂತೂ ನೋಡ್ಲಿಕ್ಕೆ ಆಗುದಿಲ್ಲ ನೋಡಪ್ಪ ಕಣ್ಣಿಂದ. ಕೆಲವೊಂದು ಕಡೆ ಕುರಿ ಬಲಿ ಕೊಡ್ತಾರೆ, ಆಮೇಲೆ ಕೋಣಗಳ ಬಲಿ ಕೊಡ್ತಿರ್ತಾರ. ಹೌದು. ಅದನ್ನ ನೋಡ್ಬೇಕಂದ್ರೆ ಮನ್ಸು ಬೇಸರ ಆಗ್ತದೆ. ಹೌದು. ಇಂಥವು ಮಾಡಬಾರ್ದು. ಆಮೇಲೆ ಕೆಲವೊಂದೇನಂದ್ರೆ ಪ್ರಾಣಿಗಳನ್ನ ಕೊಲೆ ಮಾಡಿ ಅವುಗಳ ಕೆಲವೊಂದು ಚರ್ಮ, ಹೌದು, ಉಗುರು ಇಂಥವ್ ಮಾರಾಟ ಮಾಡ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ ಕೆಲವೊಂದು ಕಾಯ್ದೆ ಒಳಗೆ ಶಿಕ್ಷಾರ ಅಪರಾಧ ಅಂತ ಮಾಡಿಬಿಟ್ರ. ಆಮೇಲೆ ಇನ್ನೊಂದು ಶೋಭಕ ಏನದು, ಕೆಲವೊಬ್ರು ಈ ಪ್ರಾಣಿಗಳಿಗೆ ಕಿರುಕುಳ ಕೊಡ್ತಿರ್ತಾರೆ, ಸುಮ್ನೆ ಚಿಡಾಯಿಸೋದು ಮಾಡೋದು, ಮ್ಯಾಲಿನ ಕೆಳಗೆ ಹಾಕೋದು, ಇವು ಸಹಿತ ಮಾಡ್ಬಾರ್ದು, ಕಿರುಕುಳನು ಕೊಡ್ಬಾರ್ದು. ಆಮೇಲೆ ಪ್ರಾಣಿಗಳನ್ನ ಉದ್ದೇಶ ಪೂರ್ವಕವಾಗಿ ದುರ್ಬಲ ಮಾಡ್ಬಿಡೋದು. ಅಂದ್ರೆ ಕೆಲವೊಂದ್ ಏನಂತಂದ್ರೆ ಬಹಳ ದಸ್ಟ್ ಪುಸ್ಟ್ ಇರ್ತದ, ಹುಡಿಲಿಗೆ ಬರ್ತಿರ್ತದ, ಕೆಲವೊಂದ್ ಹಿಂಗಿರ್ತಾವ್ ಅಂತ ಇಟ್ಕೋ, ಅದಕ್ಕೆ ಮೆತ್ತಗೆ ಮಾಡ್ಬಿಡೋದು. ನೋಡದ್ ನಾವ್ ಮೆತ್ತಗೆ ಮಾಡ್ತೀನಿ. ಒಬ್ಬ ಮಾಲಕನ್ ಬಿಟ್ಟು ಬೇರೆಯವ್ರ ಯಾರನ್ನ ಮುಟ್ಟಿಸ್ಕೊಳ್ತಿರಂಗಿಲ್ಲ. ಅದು ಮುಟ್ಟಿಸ್ಕೊಳ್ಳೋದು ಅವಾಗ ಏನ್ ಮಾಡೋದು, ಅದಕ್ಕೆ ಉದ್ದೇಶಪೂರ್ವಕ ಮೆತ್ತಿಗೆ ಮಾಡ್ಬಿಡೋದು, ಎಲ್ಲರೇ ಕಾಣಿಸಿದ ಕೂಡಲೇ ಹೊಡೆದು ಬಿಡೋದು, ಅದಕ್ಕೆ ಹೊಡೆದು ಬಿಡೋದು, ಅಲ್ಲಿ ಇದು ಮಾಡೋದು, ಅಲ್ಲಿ ಹಿಂದೆಲ್ಲ ಮಾಡ್ತಿರ್ತಾರೆ. ಅಂತವನು ಮಾಡ್ಬೇಡ್ರಿ ಅಂತ. ಆಮೇಲೆ ಪ್ರಾಣಿಗಳ ಕೊಲ್ಲೋದಂತೂ ಇಲ್ಲೇ. ಹೌದು. ಅದಕ್ಕೆ ಇವೆಲ್ಲ ಏನಂತಂದ್ರೆ 428, 429 ಅಂತ ಐಪಿಸಿ ಸೆಕ್ಷನ್, ಇದರೊಳಗೆಲ್ಲ ಇವು ಕಾನೂನು ಪ್ರಕಾರ ಅಪರಾಧ ಅಂತೇಳಿ ಇವೆಲ್ಲ ಮೊದಲೇ ಇದು ಮಾಡಿಬಿಟ್ರ. ಹೌದಲ್ಲ. ಅಂದ್ರ ಅದ್ರ ಪ್ರಕಾರ ಕೇಸ್ ಆಯ್ತು ಅಂತಂದ್ರ ಆ ಒಂದು ಕಾನೂನು ಪ್ರಕಾರ ನಮ್ಗೆ ಶಿಕ್ಷೆ ಆಗ್ತದೆ. ಶಿಕ್ಷೆ ಆಗ್ತದಲ್ಲ, ಅಪರಾಧ ಅಂದ್ರೆ ಶಿಕ್ಷೆ ಆಗೋದಲ್ವಾ. ಮತ್ತೆ ಯಾವ್ದೇ ಒಂದು ಕಾನೂನು ಪ್ರಕಾರ ಅಪರಾಧ ಇರ್ತದ. ಹೌದು. ಒಂದು ಐಪಿಸಿ ಸೆಕ್ಷನ್ ಪ್ರಕಾರ ಆ ಸೆಕ್ಷನ್ ನಾವು ಉಲ್ಲಂಘನೆ ಮಾಡಿವಿ ಅದು ಪ್ರೂವ್ ಆಯ್ತು ಅಂತಂದ್ರೆ ನಮ್ಗದು ಶಿಕ್ಷೆ ಆಗೋದಿಲ್ವಾ. ಅದಕ್ಕ ಇಂಥವೆಲ್ಲ ನಾವು ಮಾಡಬಾರ್ದು. ಕೆಲವೊಂದು ನೋಡ್ತೀವಿ ಶೋಭಕ್ಕ, ಅವು ಹೇಳ್ಬೇಕು ಹೇಳ್ಬಾರ್ದು ತಿಳಿದಿಲ್ಲ, ಕೆಲವರು ಪ್ರಾಣಿಗಳನ್ನ ತಮ್ಮ ಕಾಮದ ಇದಕ್ಕೆ ಉಪಯೋಗ ಮಾಡ್ಕೋತಿರ್ತಾರೆ, ಇಂಥವು ಮಾಡ್ತಿರ್ತಾರೆ, ಅದಂತೂ ದೊಡ್ಡ ಅಪರಾಧ ಅಂತ. ಅನ್ನ ಐಪಿಸಿ ಸೆಕ್ಷನ್ 377 ಅಡಿಯೊಳಗ ಇದಕ್ಕ ಒಂದು ಕೇಸ್ ಬುಕ್ ಮಾಡ್ತಾರ. ಅದಕ್ಕೆ ನಮ್ಮ ಬಸವಣ್ಣವ್ರು ಏನ್ ಹೇಳ್ಯಾರ ಹೇಳು, ದಯ ಇರಲಿ ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ತಾರ ಅವರು. ಹೌದಿಲ್ಲ, ಅವತ್ರ ಜೋಡಿನೇ ನಾವು ಬದುಕಬೇಕಾಗ್ತದೆ, ನಮ್ಮ ಒಕ್ಕಲ್ತನ ನಿಂತಿರೋದೇ ಅವತ್ರ ಮೇಲೆ ನಿಂತಿರ್ತದೆ. ಹೌದು. ಅವನ್ನೇ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗಪ್ಪ, ಮತ್ತೆ ದುಡಿಬೇಕು ಹೆಂಗ, ನಮಗ್ ತಂದು ಹಾಕ್ಬೇಕು ಹೆಂಗ, ಹೊಲದ ಕೆಲಸಗಳಾಗ್ಬೇಕು ಹೆಂಗ, ಅದಕ್ಕ ಆರಾಮಿರ್ಲಾರ್ದಾಗ ನಮಗ್ ಹೆಂಗ್ ನಾವು ರೆಸ್ಟ್ ಮಾಡ್ತೀವಿ, ಅದಕ್ಕೆ ನಾವು ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಕೆಲವೊಂದು ಪ್ರಾಣಿಗಳಿಗೆ ಏನಾದ್ರೂ ಆಪರೇಷನ್ ಬೇಕಾಗಿತ್ತಂತ ಇಟ್ಕೋ. ಹೌದು ರಜಣ್ಣ. ಅಥವಾ ಕಾಲ್ ಮುರಿದಿರ್ತಾವ್ ಅಂತ ಇಟ್ಕೋ, ನಮ್ ಕಾಲ್ ಮುರಿದಾಗ ಏನ್ ಮಾಡ್ತೀವಿ, ಕೈ ಮುರಿದಾಗ ಫ್ರಾಕ್ಚರ್ ಆಗಿರ್ತದ, ಅದಕ್ಕೆ ಬ್ಯಾಂಡೇಜ್ ಹಾಕೊಂಡು ಪ್ಲಾಸ್ಟರ್ ಹಾಕಿ ಅಥವಾ ಎಲುಬು ಜೋಡಣೆ ಮಾಡ್ತಾರ, ಆಪರೇಷನ್ ಮಾಡ್ತಾರ. ಹಂಗ ಪ್ರಾಣಿಗಳಿಗೂ ಸಹಿತ ಏನಂತಂದ್ರ ಎಲ್ಲ ಚಿಕಿತ್ಸೆಗಳದಾವ. ಮೊನ್ನೆ ಒಬ್ರು ಬೀದರ್ದ ವೆಟರ್ನರಿ ಕಾಲೇಜ್ ನೋಡು, ಅಲ್ಲೊಬ್ರು ಡಾಕ್ಟರ್ ಸಿಕ್ಕಿದ್ರು, ಅವ್ರು ಹೇಳ್ತಿದ್ರು ಬೀದರ್ ವೆಟರ್ನರಿ ಕಾಲೇಜ್ ನೊಳಗ ದೊಡ್ಡ ಒಂದು ಆಪರೇಷನ್ ಥಿಯೇಟರ್ ಅಂತ, ಪ್ರಾಣಿಗಳಿಗೆ ಆಪರೇಷನ್ ಮಾಡ್ಲಿಕ್ಕೆ ಎಂತ ಬಯಲಾಗಿಲ್ಲ, ಆಪರೇಷನ್ ಥಿಯೇಟರ್ನಾಗ ದೊಡ್ಡ ದೊಡ್ಡ ಎತ್ತಿರ್ಲಿ, ದೊಡ್ಡ ದೊಡ್ಡ ಆಕಳಿರ್ಲಿ, ಈ ದೇವಣಿಯಲ್ಲಿ ದೊಡ್ಡ ಇರ್ತಾವ, ಅಂತವಕ್ಕೂ ಸಹಿತ ಆಪರೇಷನ್ ಥಿಯೇಟರ್ ಒಳಗ ಆಪರೇಷನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಅವಕ್ಕೂ ಎಕ್ಸ್ರೇ ತೆಗಿತಾರಂತ. ಹೌದ್ ಮತ್ತೆ ಎಲ್ಲಿ ಮುರಿದದ ಏನಾಗಿದೆ ಅಂತ ಮಾಡ್ತಾರಂತ. ಆಮೇಲೆ ಏನಂತಂದ್ರ ಅವಕ್ಕೂ ಮೂತ್ರ ಚಿಕಿತ್ಸೆ ಮಾಡ್ತಾರ, ಬ್ಲಡ್ ಟೆಸ್ಟ್ ಮಾಡ್ತಾರ, ಬೇರೆ ಬೇರೆ ಎಲ್ಲ ಚಿಕಿತ್ಸೆಗಳು ಮಾಡ್ತಾರ. ಮನುಷ್ಯರಿಗೆ ಹೆಂಗ್ ಮಾಡ್ತಾರ ಹಂಗ ಪ್ರಾಣಿಗಳಿಗೂ ಮಾಡ್ತಾರ. ಏನು ಅಲ್ಲಿ ನಾವು ಒಯ್ಬೇಕು. ಹೌದ್ ಹೌದು. ಮೊದಲ ನಮ್ ಸುತ್ತಮುತ್ತಲು ಸನಿ ದವಾಖಾನೆ ಇರ್ತಾವ, ಪಶು ಆಸ್ಪತ್ರೆ ಇರ್ತಾವ ನೋಡು, ಅಲ್ಲಿ ಹೋದ್ರೆ ಡಾಕ್ಟರ್ ಮೊದಲು ಭೇಟಿ ಮಾಡೋದು. ಖರೇನೆ ಸರ್, ಹಿಂಗಾಗಿದೆ. ಒಂದ್ ವೇಳೆ ಅದಕ್ಕೆ ಒಯ್ಲಿಕ್ ಆಗಲಾರದಂತ ಪರಿಸ್ಥಿತಿ ಅಂದ್ರ ಡಾಕ್ಟರ್ ಹೋಗಿ ಭೇಟಿ ಆದ್ರ ಅವ್ರಿಗೆ ಟೈಮ್ ಇದೆ. ನಮ್ ತರ ಬಂದು ನೋಡ್ತಾರೆ ಕೆಲವೊಬ್ರು, ಕಂಪೌಂಡರ್ ಬರ್ತಾರೆ ಕೆಲವೊಂದ್ಸಲ. ಆಮೇಲೆ ಇನ್ನೊಂದ್ ಹೇಳ್ತಿದ್ರ ಅವ್ರ ಡಾಕ್ಟರ್ ವೆಟರ್ನರಿ ಕಾಲೇಜ್ನವರು, ಅವ್ರ ಬಲ್ಲಿ ಧನ್ವಂತರಿ ಅಂತ ಒಂದು ವಾಹನ ಮಾಡ್ರಂತ, ಮೋಟರ್ ಒಂದು ಅಂಬುಲೆನ್ಸ್ ಅಂತ ಇಟ್ಕೋ. ಅಂಬುಲೆನ್ಸ್ ಅಂಬುಲೆನ್ಸ್ ಏನದು ಈಗ ದೊಡ್ಡದೊಂದು ಎಮ್ಮಿ ಇರ್ತದ. ಹೌದು. ಅದಕ್ಕೆ ಏನೋ ಆಗಿ ಬಿದ್ದು ಬಿಡುತ್ತೆ, ಹೇಳಿಕೆ ಬರುದಿಲ್ಲ. ನೀ ಹೆಂಗ್ ಹೋಯ್ತಿ, ಎತ್ತಲಿಕ್ಕೆ ಆಗ್ತದೆ ಆಗೋದು. ಈ ಧನ್ವಂತರಿ ವಾಹನ ಹೆಂಗ್ ಮಾಡ್ರಂದ್ರ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರ ಅದು ವಾಹನ ಬಂದು ತನಗೆ ಒಂದ್ ಹಿಂಗ್ ಪ್ಲೇಟ್ ಟೈಪ್ ಹೋಗ್ತದ, ಆ ಪ್ರಾಣಿ ಕೆಳಗೆ ಸಾವಕಾಶ ಎತ್ಕೊಂಡು ತಾನೇ ಒಳಗೆ ಹಾಕೊಂಡ್ ಬಿಡ್ತದ. ಯಾರು ಬೇಕಾಗಿಲ್ಲ ಅದಕ್ಕೆ, ಯಾರು ಒಬ್ರು ಬೇಕಾಗಿಲ್ಲ, ಅವ್ರ ಡ್ರೈವರ್ ಎಲ್ಲ ಮಾಡ್ತಾರಂತ. ಇದು ಚಲೋ ಅದ ನೋಡಪ್ಪ. ಹೌದಲ್ಲ. ಹೌದ್ ಹೌದು. ನಮ್ ಹಳ್ಳ್ಯಾಗ ಯಾವಾಗ ಬೇಕಾವಾಗ ಬಿದ್ದು ಅಂತಂದ್ರೆ ಯಾರು ನೋಡೋರ್ ಇರಂಗಿಲ್ಲ, ಏನಿಲ್ಲ, ಟೈಮ್ ಸರಿಯಾಗಿ ದವಾಖಾನೆ ಕರ್ಕೊಂಡು ಹೋಗೋದಾಗಂಗಿಲ್ಲ. ಈಗ ದವಾಖಾನೆ ಟೈಮಿಗೆ ಒಯ್ದಿವಿ ಅಂತಂದ್ರೆ ಚಿಕಿತ್ಸೆ ಬರಬಾರ. ಹೌದು ಹೌದು. ಅದಕ್ಕೆ ಅಂತವೆಲ್ಲ ಅದಂತ ಇಷ್ಟವರಾದ್ರು ಆ ದೊಡ್ಡ ವಾಹನ ಇರ್ತದ, ಒಂದಿಷ್ಟು ಹೋಗೋಬರ ಖರ್ಚು ಇರ್ತದ, ಆ ಖರ್ಚನ್ನ ನಾವು ಕೊಡ್ಬೇಕು ಬಿಡು. ಯಾಕಂದ್ರೆ ನಾವು ಜೀವನ ಕಳ್ಕೊಳ್ಳೋದಕ್ಕಿಂತ ಮೊದ್ಲ ವಾಹನಕ್ಕೆ ರೊಕ್ಕ ಕೊಟ್ರಿ ಏನ್ ತಪ್ಪದಪ್ಪ. ಮೊದಲ ನಂಗೆ ಶೋಭಕ ಕಡಿಮೆ ರೊಕ್ಕ ಇಲ್ಲ ಈಗ. ಹೌದು. ಒಂದೊಂದ್ ಹಾಕಂದ್ರೆ 50,000 ಲಕ್ಷ ಗಟ್ಲೆ ಅದಾವಪ್ಪ. 2 ಲಕ್ಷ ಮತ್ತೆ ಎಮ್ಮಿ ನೀ ತೋಡ್ಲಿಕ್ಕೆ ಹೋದ್ರೆ ದೊಡ್ಡ ದೊಡ್ಡ ಒಂದು ಬಹಳ ಕಾಸ್ಟ್ಲಿ. ಹೌದು. ಅದು ಒಂದ್ ಕಳ್ಕೊಂಡಿವಿ ಅಂದ್ರೆ 1 ಲಕ್ಷ 2 ಲಕ್ಷ ರೂಪಾಯಿ ಕಳ್ಕೊಂಡಂಗೇನೆಲ್ಲ. ಹೌದಲ್ಲ. ಒಂದು ಕುರಿ ವಿಚಾರ ಮಾಡಿ. ಹೌದು. ಒಂದೊಂದು ಕುರಿಗೆ ದೊಡ್ಡ ರೇಟ್ ಆಗ್ಬಿಟ್ಟಾವ ಈಗ. ಖರೇನೇ. ಹೌದಲ್ಲ. ಹೌದೌದು. ಅಂತಂದ್ಮೇಲೆ ನಾವು ಕಾಳಜಿ ತಗೋನೇಬೇಕು. ಅವಕ್ಕ ಏನಾಗ್ಯದ, ಏನ್ ಕಡಿಮೆ ಬೀಳುತ್ತದ. ಆಮೇಲೆ ನಾವೇ ಮನೆಯವರಿಗೆ ಕಾಳಜಿ ಮಾಡ್ತೀವಿ ನೋಡು. ಸ್ವಲ್ಪ ಊಟ ಮಾಡೋದು ಕಡಿಮೆ ಆಯ್ತಂದ್ರೆ ಯಾಕ್ರಿ ಇವತ್ತು ಊಟ ಕಡಿಮೆ ಆಗ್ಯದ. ಹೌದು ಅಂತೀವಲ್ಲ ಮಕ್ಳಿಗೆ. ಯಾಕೋ ಏನಾಗಿದೆ, ಯಾಕೋ ಸುಸ್ತು ಕಾಣಿಸ್ಲಿ ನಾ ಕೇಳ್ತೀವಿಲ್ಲ. ಮತ್ತೆ ಅವ್ರಿಗೆ ಯಾರು ಕೇಳ್ಬೇಕು. ಅದ್ರ ಮುಂದೆ ಹಾಕಿದ್ದು ಹಾರ ನೋಡಿದ್ರೆ ಗೊತ್ತಾಗ್ಬಿಡುತ್ತ ತಿಂದದ ಇಲ್ಲ ಇದು ಅಂತ ಹೇಳಿ. ಒಂದು ತಿಂದಿಲ್ಲ. ಹೌದು. ಎರಡನೇದ ಏನಂತಂದ್ರೆ ಹೆಂಡಿ ಹಾಕಿದಿಲ್ಲ. ಹೌದು. ಡಾಕ್ಟರ್ ನಮಗೂ ಹೋದಾಗ ಏನ್ ಕೇಳ್ತಾರ, ಹಸಿವಾಗಿತ್ತರಿ, ಊಟ ಮಾಡ್ಲಿತ್ತರಿ ಅಂತ ಕೇಳ್ತಾರ. ಆಮೇಲೆ ಬೆಳಿಗ್ಗೆ ಸಾಫ್ ಆಗಿತ್ತರಿ ಅಂತ ಎರಡೇ ಕೇಳ್ತಾರ. ಖರೇನೆ. ಮನುಷ್ಯರಿಗೆ. ಹೌದು. ಪ್ರಾಣಿಗಳಿಗೂ ಎರಡೇ ಡಾಕ್ಟರ್ ಕೇಳೋದು. ಹಾಕಿದ್ದು ತಿಳಿತದಿಲ್ರಿ ಮೇವ. ಆಮೇಲೆ ಇದು ಕರೆಕ್ಟ್ ಆಗ್ಲಿತ್ತಲ್ಲ, ಲಘುವಿ ಕರೆಕ್ಟ್ ಆಗ್ಲಿತ್ತಲ್ಲ, ಆಮೇಲೆ ಹೆಂಡಿ ಕರೆಕ್ಟ್ ಹಾಕ್ಲಿತ್ತ ಅಂತ ಕೇಳ್ತಾರ. ಇವೆರಡರಾಗ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಏನು ಅದಪ್ಪ. ಎಲ್ಲ ನಾವು ಕಾಳಜಿ ತಗೊಂಡು ಹೋದ್ರೆ ಶೋಭಕ ನಮ್ಮ ಒಕ್ಕಲತನ ಚಲೋ ಆಗ್ತದ, ನಮ್ಮ ಸುತ್ತಮುತ್ತಲ ಇರುವಂತ ಪ್ರಾಣಿಗಳಿಗೆ ಏನ್ ತೊಂದರೆ ಆಗ್ಲಾರ್ದಂಗ ನಾವು ನೋಡ್ಕೊಂಡಂಗ. ನಿನ್ ಸರಿ ಮಾತಾಡದ್ರಾಗ ಟೈಮ್ ಬಹಳ ಆಗ್ತೈತವ. ಹೌದಾ. ಹೋಗ್ ಬರ್ತೀನ, ಇನ್ನ ಮಾರ್ಕೆಟ್ ಹೋಗ್ಬೇಕು. ಹೋಗ್ ಬರ್ತೀನಿ. ಹೋಗ್ಬರ್ತೀನಿ. ನಿನ್ಗೆ ತರದೇನು ಮಾರ್ಕೆಟ್? ನನಗೇನ್ ತರದಿಲ್ಲಪ್ಪ ಈ ಸದ್ಯಕ್ಕ. ಮತ್ತೆ ಇನ್ನೊಂದ್ಸರಿ ಬಂದಾಗ ಏನಾರ ಹೇಳ್ತೀನಿ ಅಂತ ತುಂಬ ಬರಕಂತೀಗೆ. ಬರ್ತೀನಂದ್ರ ಬಾರಪ್ಪ. ರೈತ ಬಾಂಧವರೇ, ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದರೆ ಭಾಗವಹಿಸಿದ್ದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಎನ್ ವಕೀಲ್. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಸಿದ್ದರಾಮ್ ವಾಗ್ಮಾರೆ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಹಾಡು. ತಂಗಿ ಎಷ್ಟ ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗದವ್ವ, ತಂಗಿ ಎಷ್ಟ ತೊಳೆಯಲುವ ಎಷ್ಟ ತೊಳೆಯಲುವ ತಂಗಿ ಎಷ್ಟ ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗದವ್ವ, ತಂಗಿ ಎಷ್ಟ ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗದವ್ವ, ತಂಗಿ ಎಷ್ಟ ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗಲವ್ವ, ತಂಗಿ ಎಷ್ಟ ತೊಳೆಯಲವ್ವ ಕೆಮ್ಮ ಚಾಕರ್ಸಿ ಜಯವ ತೊಳಿದರೆ, ಕೆಮ್ಮ ಚಾಕರ್ಸಿ ಜಯವ ತೊಳಿದರೆ ವಾಸನ ಹೋಗಲವ್ವ, ತಂಗಿ ಎಷ್ಟ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ, ತಂಗಿ ಎಷ್ಟ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ, ತಂಗಿ ಎಷ್ಟ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ, ತಂಗಿ ಎಷ್ಟ ತೊಳೆಯಲವ್ವ ಹ್ಯಾಂಗ ಮಾಡಲವ್ವ, ತಂಗಿ ಹ್ಯಾಂಗ ಮಾಡಲವ್ವ ಪಂಚಭೂತ ನಮ್ಮ ದೇಹ, ಹ್ಯಾಂಗ ಮಾಡಲವ್ವ ತಂಗಿ ಹ್ಯಾಂಗ ಮಾಡಲವ್ವ ಪಂಚಭೂತ ನಮ್ಮ ದೇಹ, ಹ್ಯಾಂಗ ಮಾಡಲವ್ವ ನಂದಿದರೆ ಏ ಗುರುಮಡವಳೆಯ ಪಾದ ನಂದಿದರೆ ಜ್ಞಾನ ಬರಲಿಲ್ಲವ್ವ ತಂಗಿ ಎಷ್ಟ ತುಳಿಯ ಜವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಎಷ್ಟ ತುಳಿಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಎಷ್ಟ ತುಳಿಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಎಷ್ಟ ತುಳಿಯಲವ್ವ ಶೀಲವಂತರವ್ವ ತಂಗಿ ಶೀಲವಂತರವ್ವ ಸೀತನ ಚರಗಿ ವೈಯರವ್ವ ಶೀಲವಂತರವ್ವ ತಂಗಿ ಶೀಲವಂತರವ್ವ ಸೀತನ ಚರಗಿ ವೈಯರವ್ವ ಶೀಲವಂತರವ್ವ ದೀನ ಮನುಜನ ಸಂಗ ಮಾಡಿದರೆ ಮನುಜರ ಸಂಗ ಮಾಡಿದರೆ ಜ್ಞಾನ ಬರಲಿಲ್ಲವ್ವ ತಂಗಿ ಎಷ್ಟ ತುಳಿಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಎಷ್ಟ ತುಳಿಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಎಷ್ಟ ತುಳಿಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ